ಕಂಪನಿಗಳ ಮುಖ್ಯಸ್ಥರ ಜೊತೆ ಸಚಿವ ಎಂಬಿ ಪಾಟೀಲ್ ಮಾತುಕತೆ. ನಾಳೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸ್ವಚ್ಛತಾ ಆಂದೋಲನ ಪ್ರತಿಜ್ಞಾವಿಧಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ್ ಈ ಕುರಿತು ಮಂಗಳೂರು ತಾಲೂಕು ಪಂಚಾಯತ್ ಅಧಿಕಾರಿ ಮಹೇಶ್ ಅವರೊಂದಿಗೆ ಸಂದರ್ಶನ, ಕಲ್ಪಾ ಭಟ್ ಅವರಿಂದ ಕೃಷಿ ಮಾಹಿತಿ ಹಾಗೂ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಬಹುದು. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಅಕ್ಕ, ಕೆಲಸ ಸಿಕ್ತು. ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್. ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್. ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು. ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ, ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು. ಆದ್ರೆ ಅಕ್ಕ ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಪಾರ್ಟಿನಂದು, ಬಜೆಟ್ ನಿಂದು. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಅಪರಾಧವಾಗಿದೆ. ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೇಳಿ ಸ್ವಚ್ಛ ಭಾರತ್ ಅಭಿಯಾನ್ ಈ ಕುರಿತು ಮಂಗಳೂರು ತಾಲೂಕು ಪಂಚಾಯತ್ ಅಧಿಕಾರಿ ಮಹೇಶ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ತಾಲೂಕು ಪಂಚಾಯತ್ ಮಂಗಳೂರು ಇದರ ಕಾರ್ಯನಿರ್ವಾಹಕ ಅಧಿಕಾರಿ ಮಹೇಶ್ ಕುಮಾರ್ ಹೊಳ್ಳ ಅವರು. ಮುಖ್ಯವಾಗಿ ಈ ಸ್ವಚ್ಛತಾ ಅಭಿಯಾನ ಅಂತ ಹೇಳಿ ಏನು ನಾವು ಕರೀತಾ ಇದ್ದೇವೆ, ಅದನ್ನು ಯಾವ ರೀತಿಯಲ್ಲೆಲ್ಲ ತಾಲೂಕು ಪಂಚಾಯತ್ನ ಮೂಲಕ ಹಾಗೆಯೇ ಸಾರ್ವಜನಿಕವಾಗಿ ಮಾಡಲಾಗ್ತಾ ಇದೆ ಅನ್ನೋದರ ಮಾಹಿತಿಯನ್ನು ಅವರು ನಮಗೆ ನೀಡಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಈ ಸ್ವಚ್ಛತಾ ಅಭಿಯಾನ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನಾವು 2 ಅಕ್ಟೋಬರ್ ಸುತ್ತಮುತ್ತಲಿಗೆ ಮಾಡುವಂಥದ್ದು, ಈ ಸ್ವಚ್ಛತಾ ಅಭಿಯಾನ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಈಗ ನಡೀತಾ ಇದೆ ಸರ್? ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಪ್ರತಿ ವರ್ಷವೂ ಅವರ ಜನ್ಮದಿನಾಚರಣೆಯ 2 ವಾರಗಳ ಮೊದಲಿಂದ ನಾವು ಸ್ವಚ್ಛತಾ ಅಭಿಯಾನವನ್ನು ಶುರು ಮಾಡುವಂಥದ್ದು. ಈ ವರ್ಷ ಸೆಪ್ಟೆಂಬರ್ 17 2 ರವರೆಗೆ ಸ್ವಚ್ಛತಾ ಹಿ ಸೇವಾ ಎಂಬಂತಹ ಹೆಸರಿನೊಂದಿಗೆ ಈ ಅಭಿಯಾನವನ್ನು ತಾಲೂಕು ಪಂಚಾಯಿತಿ ಮಂಗಳೂರು ಮೂಲಕ ಹಾಗೂ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳ ಮೂಲಕ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಸರ್. ಇದರಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ? ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನು ಈ ಬಾರಿ ನಾವು ಹಮ್ಮಿಕೊಂಡಿದ್ದೇವೆ ಸರ್. ರಸ್ತೆಗಳ ಬದಿಯಲ್ಲಿ ಸ್ವಚ್ಛತೆಯನ್ನು ನಡೆಸುವಂಥದ್ದು, ವಿದ್ಯಾರ್ಥಿಗಳಿಗೆ, ಅದು ಕಾಲೇಜ್ ವಿದ್ಯಾರ್ಥಿಗಳಾಗಲಿ ಅಥವಾ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಲಿ ಅಥವಾ ಸಣ್ಣದ್ರಲ್ಲೇ, ಯಾಕೆಂದರೆ ಬೆಳೆಯುವ ಮೊಳಕೆ ಸರಿಯಾಗಿ ಬೆಳೆಯಬೇಕು ಎಂಬಂತಹ ಆಶಯದೊಂದಿಗೆ ಸ್ವಚ್ಛತೆ ಎಂಬಂಥದ್ದು ಅವರ ಮನಸ್ಸಲ್ಲೇ ಮೂಡಬೇಕು ಎಂಬಂತಹ ಆಶಯದೊಂದಿಗೆ, ಸಣ್ಣ ಮಕ್ಕಳಿಗೂ ಕೂಡ ಸ್ವಚ್ಛತೆಯ ಬಗ್ಗೆ ಅರಿವಾಗಬೇಕು ಎಂಬಂತಹ ಆಶಯದೊಂದಿಗೆ 10 ಹಲವಾರು ರೀತಿಯ ಮಾಹಿತಿ ಕಾರ್ಯಾಗಾರಗಳನ್ನು ವಿವಿಧ ಹಂತಗಳಲ್ಲಿ ಮಂಗಳೂರು ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಶಾಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಸರ್. ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀರಿ? ತೆಂಕ ಎಡಪದವಲ್ಲಿ MRF ಎಂಬಂತಹ ಘಟಕವಿದೆ, ಸುಮಾರು ಹತ್ತು ಟನ್ಗಳಷ್ಟು ತ್ಯಾಜ್ಯವನ್ನು, ಪ್ಲಾಸ್ಟಿಕ್ ತ್ಯಾಜ್ಯವನ್ನು, ಕೇವಲ ಪ್ಲಾಸ್ಟಿಕ್ ಅಲ್ಲ, ವಿವಿಧ ರೀತಿಯ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುವಂತಹ ಕೆಪ್ಯಾಸಿಟಿ ಅದಕ್ಕಿದೆ. ಅಲ್ಲಿಗೆ ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರಿಗೆ ತ್ಯಾಜ್ಯ ನಿರ್ವಹಣೆ ಯಾವ ರೀತಿಯಲ್ಲಿ ನಡೀತದೆ ಎಂಬಂತಹ ಅರಿವನ್ನು ಮೂಡಿಸುವಂಥದ್ದು. ಅದೇ ರೀತಿ ಒಂದು ಸಿಂಬಾಲಿಕಲಿ ರಸ್ತೆಯ ಬದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕ್ಲೀನಿಂಗ್ ಮಾಡುವುದರ ಮೂಲಕ ಸ್ವಚ್ಛತೆ ಎಂಬುದು ಎಷ್ಟು ಮುಖ್ಯ ಎಂಬಂತಹ ಒಂದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ನಾವು ಸನ್ನದ್ಧರಾಗಿರಬೇಕು ಸ್ವಚ್ಛತೆಯ ಬಗ್ಗೆ ಎಂಬಂತಹ ಅರಿವನ್ನು ಮೂಡಿಸುವಂತಹ ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್. ಈ ವರ್ಷ ಸ್ವಚ್ಛತಾ ಹಿ ಸೇವಾ ಬಹುಶಃ 17ನೇ ತಾರೀಕಿಗೆ ಪ್ರಾರಂಭ ಆಗಿದೆ. ಹೌದು ಸರ್. ಈ 17ರಿಂದ ಇಷ್ಟು ದಿನಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡದ್ದು ಅಂತ ಹೇಳಿ. 30 ಸೆಪ್ಟೆಂಬರ್ 2024 ಬೆಳಿಗ್ಗೆ ಸೇಂಟ್ ಆಗ್ನೆಸ್ ಶಾಲೆಯ ಮಕ್ಕಳೊಂದಿಗೆ ತಾಲೂಕು ಪಂಚಾಯಿತಿ ಹಾಗೂ ಮಿನಿ ವಿಧಾನಸೌಧ ಪರಿಸರದಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಸರ್. ಅದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳು ನಡೀತಾ ಇವೆ. ಫಾರ್ ಎಕ್ಸಾಂಪಲ್, ಸ್ವಚ್ಛತಾ ಮಾಡುವಂತಹ ಕೆಲಸಗಾರರ ವೈದ್ಯಕೀಯ ಶಿಬಿರಗಳಿರ್ಬೋದು, ಅವರಿಗೆ ಸ್ವಚ್ಛತೆಯನ್ನು ಕೈಗೊಳ್ಳಿಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಒದಗಿಸುವಂಥದ್ದು ನಮ್ಮ ಕರ್ತವ್ಯ. ಆದರೆ ಹೊಸ ಸಲಕರಣೆಗಳನ್ನು ಒದಗಿಸುವಂಥದ್ದು, ಅದಲ್ಲದೆ ಮಕ್ಕಳಿಗೆ ಅರಿವು ಮೂಡಿಸುವಂತಹ ಮಾಹಿತಿ ಶಿಬಿರಗಳನ್ನು ಏರ್ಪಡಿಸುವಂಥದ್ದು, ಹೀಗೆ ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ ಸರ್. ಈ ಸ್ವಚ್ಛತಾ ಮಿಷನ್ ಅಂತ ಹೇಳಿ ಪ್ರಾರಂಭ ಆಗಿ ಬಹುಶಃ ಒಂದು 10 ವರ್ಷಗಳಾಯದ್ವು. ಹೌದು ಸರ್. ಈ ಸ್ವಚ್ಛತಾ ಮಿಷನ್ ಅಡಿಯಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದ್ದವು ಸರ್? ಜಲಶಕ್ತಿ ಮಂತ್ರಾಲಯದ ಅಡಿ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಮೂಲಕ 2014ರಿಂದ ಅನುಷ್ಠಾನಗೊಂಡಂತಹ ಕಾರ್ಯಕ್ರಮ ಇದು ಸರ್. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ಗ್ರಾಮ ಪಂಚಾಯಿತಿಯನ್ನು ಘೋಷಣೆ ಮಾಡುವಂಥದ್ದು, ODF ಓಪನ್ ಡಿಫೆಕೇಷನ್ ಫ್ರೀ ಮಲ ಮುಕ್ತ ಗ್ರಾಮ ಎಂಬಂತಹ ಘೋಷಣೆ ಆಗುವಂಥದ್ದು. ಅದಕ್ಕೆ ಹತ್ತು ಹಲವಾರು ರೀತಿಯ ನಾಮ್ಸನ್ನು ಇಟ್ಟಿದ್ದಾರೆ. ಅದರ ಮೂಲಕ ಪ್ರತಿಯೊಂದು ಗ್ರಾಮ ಸ್ವಚ್ಛತೆಡೆಗೆ ನಡೆಯುವ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಆಶಯವಾಗಿರ್ತದೆ ಸರ್. ODFಅಲ್ಲಿ ODF ಪ್ಲಸ್ ಗ್ರಾಮ ಅಂತ ನಾವು ಮೂರು ಹಂತದಲ್ಲಿ ಗುರುತಿಸುವಂಥದ್ದು, ODF ಆಸ್ಪೈರಿಂಗ್, ODF ಪ್ಲಸ್ ಆಸ್ಪೈರಿಂಗ್, ODF ಪ್ಲಸ್ ರೈಸಿಂಗ್ ಹಾಗೂ ODF ಪ್ಲಸ್ ಮಾದರಿ ಗ್ರಾಮ ಹೇಳಿ ಗುರುತಿಸುವಂಥದ್ದು, ಮಾಡೆಲ್ ODF ಪ್ಲಸ್ ಮಾಡೆಲ್ ಗ್ರಾಮ ಅಂತ ಹೇಳಿ ಗುರುತಿಸುವಂಥದ್ದು. ಈಗಾಗಲೇ ನಮ್ಮ ಮಂಗಳೂರು ತಾಲೂಕು ಪಂಚಾಯಿತಿಯಲ್ಲಿ ODF ಪ್ಲಸ್ ಆಸ್ಪೈರಿಂಗ್ ಅಂತ 9 ಗ್ರಾಮಗಳನ್ನು ಗುರುತಿಸಿದ್ದೇವೆ, ODF ಪ್ಲಸ್ ರೈಸಿಂಗ್ ಅಂತ ಹೇಳಿ 18 ಗ್ರಾಮಗಳನ್ನು ಗುರುತಿಸಿದ್ದೇವೆ, ಅಲ್ಲದೆ ODF ಪ್ಲಸ್ ಮಾಡೆಲ್ ಹೇಳಿ 7 ಗ್ರಾಮಗಳನ್ನು ಗುರುತಿಸುವಂಥದ್ದು ಸರ್. ಇದೇನು ODF ಪ್ಲಸ್ 3 ಹೇಳಿದ್ರಲ್ಲ? ಹೌದು ಸರ್. ODF ಪ್ಲಸ್ ಅಂದರೆ ಪ್ರತಿಯೊಂದು ಗ್ರಾಮದ ಎಲ್ಲ ಮನೆಗಳಲ್ಲೂ ಕ್ರಿಯಾತ್ಮಕವಾದಂತಹ ಶೌಚಾಲಯ ಇದ್ದರೆ, ಅಲ್ಲದೆ ಆ ಗ್ರಾಮದಲ್ಲಿರುವಂತಹ ಎಲ್ಲ ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಪಂಚಾಯತ್ ಕಚೇರಿಗಳಲ್ಲಿ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದಂತಹ ಶೌಚಾಲಯ ಇದ್ದರೆ ಹಾಗೂ ಕ್ರಿಯಾತ್ಮಕ ಶೌಚಾಲಯ ಇದ್ದರೆ, ಅದೇ ರೀತಿ ಘನತ್ಯಾಜ್ಯ ನಿರ್ವಹಣೆಯ ಸೌಲಭ್ಯ ಇದ್ದರೆ ಆ ಗ್ರಾಮವನ್ನು ODF ಪ್ಲಸ್ ಆಸ್ಪೈರಿಂಗ್ ಅಂತ ಹೇಳಿ ಗುರುತಿಸುವಂಥದ್ದು ಸರ್. ಅದೇ ರೀತಿ ಈ ಇಷ್ಟು ವಿಷಯಗಳೊಂದಿಗೆ ಆ ಗ್ರಾಮದಲ್ಲಿ ದ್ರವತ್ಯಾಜ್ಯ ನಿರ್ವಹಣಾ ಸೌಲಭ್ಯ ಇದ್ದರೆ ಆ ಗ್ರಾಮವನ್ನು ನಾವು ODF ಪ್ಲಸ್ ರೈಸಿಂಗ್ ಅಂತ ಹೇಳಿ ಗುರುತಿಸುವಂಥದ್ದು. ಇವಿಷ್ಟಲ್ಲದೆ ಇಫ್ ಇನ್ ಕೇಸ್ ಆ ವಿಲೇಜ್ ವಿಶ್ವಲಿ ಚೆನ್ನಾಗಿದ್ದರೆ, ನೋಡಲಿಕ್ಕೆ ಸ್ವಚ್ಛತೆಯ ಬಗ್ಗೆ ವಿಶ್ವಲಿ ಚೆನ್ನಾಗಿದ್ದರೆ, ಅಲ್ಲದೆ ಮಲತ್ಯಾಜ್ಯ ನಿರ್ವಹಣೆಗೆ ಬೇಕಾದಂತಹ ಒಡಂಬಡಿಕೆಗಳು ಅವರು ಮಾಡಿಕೊಂಡಿದ್ದರೆ ಆ ಗ್ರಾಮವನ್ನು ನಾವು ODF ಮಾಡೆಲ್ ಅಂತ ಹೇಳಿ ಗುರುತಿಸುವಂಥದ್ದು ಸರ್. ಅದಲ್ಲದೆ IEC ಸಂದೇಶಗಳು, ಪ್ರತಿಯೊಬ್ಬರಿಗೂ ಆ ಗ್ರಾಮದಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಗ್ರಾಮ ಪಂಚಾಯಿತಿ ಮೂಲಕ ಮೂಡಿಸಿದ್ರೆ ಆ ಗ್ರಾಮವನ್ನು ODF ಮಾಡೆಲ್ ಅಂತ ಹೇಳಿ ನಾವು ಗುರುತಿಸುವಂಥದ್ದು ಸರ್. IEC ಸಂದೇಶ ಅಂದರೆ ಏನು ಸರ್ ಅದು? ಸರ್, ಇನ್ಫಾರ್ಮೇಶನ್, ಎಜುಕೇಷನ್ ಅಂಡ್ ಕಮ್ಯುನಿಕೇಶನ್, ಈ ಮೂರು ವಿಷಯಗಳು. ಅದು ಸ್ವಚ್ಛತೆಯ ಬಗ್ಗೆ. ಹೌದು ಸರ್. ಇದ್ರೆ ಆ ಗ್ರಾಮವನ್ನು ನೀವು ODF ಮಾಡೆಲ್, ODF ಪ್ಲಸ್ ಮಾಡೆಲ್ ಅಂತ ಹೇಳಿ ಗುರುತಿಸುವಂಥದ್ದು ಸರ್. ಈಗ ಮೊದಲಿಗೆ ಹೇಳಿದ್ರಿ ಘನತ್ಯಾಜ್ಯದ ವಿಲೇವಾರಿಯ ವ್ಯವಸ್ಥೆ ಇರಬೇಕು ಅಂತ ಹೇಳಿ. ಹೌದು ಸರ್. ಘನತ್ಯಾಜ್ಯದ ವಿಲೇವಾರಿಯ ವ್ಯವಸ್ಥೆ ಅಂದರೆ ಏನಿರ್ತದೆ ಸಾಮಾನ್ಯವಾಗಿ? ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಘಟಕ ಅಂತ ಇರಬೇಕು ಸರ್. ಆ ಘಟಕದಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಘನತ್ಯಾಜ್ಯವನ್ನು ತೆಗೆದುಕೊಳ್ಳುವಂತಹ ಕರ್ತವ್ಯ ಗ್ರಾಮ ಪಂಚಾಯತಿ ಇದ್ದು, ಆ ಕಲೆಕ್ಷನ್ ಮಾಡುವಂತಹ ಕರ್ತವ್ಯ ಗ್ರಾಮ ಪಂಚಾಯತ್. ಆ ತೆಗೆದುಕೊಂಡಂತಹ ಘನತ್ಯಾಜ್ಯವನ್ನು ಸ್ವಲ್ಪ ಮಟ್ಟದಲ್ಲಿ ಅದನ್ನು ವಿಂಗಡಣೆ ಮಾಡಿ ಬೇರ್ಪಡಿಸಿ ಅದ ನಂತರ MRF ಘಟಕಕ್ಕೆ ಕಳಿಸುವಂಥದ್ದು. ಆ ಇದು ಮುಖ್ಯವಾಗಿ ಘನತ್ಯಾಜ್ಯದ ವಿಲೇವಾರಿಯ ಪ್ರಶ್ನೆ. ಹೌದು ಸರ್. ಈಗ ಈ ಘನತ್ಯಾಜ್ಯದ ವಿಲೇವಾರಿಯ ಜೊತೆಗೆ ಶೌಚಾಲಯಗಳು ಕೂಡ ಪ್ರತಿಯೊಂದು ಕಡೆಗೂ ಕೂಡ ಇರಬೇಕು ಅಂತ ಹೇಳಿದ್ರಿ. ಅದಕ್ಕಾಗಿ ತಾಲೂಕು ಪಂಚಾಯತಿಯಿಂದ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ತೀರಾ? ಪ್ರತಿಯೊಂದು ಮನೆಗೂ ಶೌಚಾಲಯ ಇರುವಂಥದ್ದು ಮುಖ್ಯ. ಮನೆಗಳಿಗೆ ವೈಯಕ್ತಿಕ ಶೌಚಾಲಯಗಳ ನಿರ್ಮಾಣಕ್ಕೆ ಅನುದಾನ ಕೊಡುವಂತಹ ವ್ಯವಸ್ಥೆ ಕೂಡ ಸರ್ಕಾರದಿಂದ ಮಾಡಲ್ಪಟ್ಟಿದೆ ಸರ್. ಸಾಮಾನ್ಯ ವರ್ಗಕ್ಕೆ ಸುಮಾರು 11,000 ಹಾಗೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಕುಟುಂಬಗಳ ವರ್ಗಕ್ಕೆ ಸೇರಿದರೆ ಅವರಿಗೆ 20,000 ಅನುದಾನ ಕೊಡುವಂತಹ ವ್ಯವಸ್ಥೆ ಶೌಚಾಲಯ ನಿರ್ಮಾಣದ ಕಡೆಗೆ ಇದೆ ಸರ್. ಇದಲ್ಲದೆ ಸಮುದಾಯ ಶೌಚಾಲಯದ ನಿರ್ಮಾಣಕ್ಕೆ ಕೂಡ ಸಾಕಷ್ಟು ಅವಕಾಶಗಳಿವೆ ಸರ್. ಅದನ್ನು ಯಾರು ಮಾಡುವಂಥದ್ದು ಸಮುದಾಯ ಶೌಚಾಲಯವನ್ನು? ಸಮುದಾಯ ಶೌಚಾಲಯಗಳನ್ನು ಗ್ರಾಮ ಪಂಚಾಯತಿಗಳು ಮಾಡಬಹುದು ಸರ್. SBM ಗೈಡ್ಲೈನ್ಸನ್ನು ಪಾಲಿಸಿ ಸಮುದಾಯ ಶೌಚಾಲಯಗಳನ್ನು ನಿರ್ಮಾಣ ಮಾಡಬಹುದು ಸರ್. ಒಂದು ಘಟಕಕ್ಕೆ ಸುಮಾರು 400,000 ವೆಚ್ಚ ಬರುವುದಂತಿದ್ದರೆ ಅದರಲ್ಲಿ SBMG ಅಂದರೆ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ, ಅದರ ಮೂಲಕ ಸುಮಾರು 200,000 ಅಂದರೆ ಸುಮಾರು 50% ಅನುದಾನ SBMG ಮೂಲಕ ಬರುತ್ತದೆ. ಅದಲ್ಲದೆ 15ನೇ ಹಣಕಾಸು ಯೋಜನೆ ಮೂಲಕ ಸುಮಾರು 90,000 ಖರ್ಚು ಮಾಡುವಂತಹ ಅವಕಾಶ ಗ್ರಾಮ ಪಂಚಾಯತಿಗಿದೆ. ಅದಲ್ಲದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಮೂಲಕ ಸುಮಾರು 230 ಮಾನವ ದಿನಗಳನ್ನು ಸೃಜಿಸುವಂತಹ ಸಮುದಾಯ ಶೌಚಾಲಯಕ್ಕಾಗಿ ಮಾನವ ದಿನಗಳನ್ನು ಸೃಜಿಸುವಂತಹ ಅವಕಾಶ ಇದೆ ಸರ್. ಅದಲ್ಲದೆ ಗ್ರಾಮ ಪಂಚಾಯತಿಯ ಓನ್ ಫಂಡ್ ಏನಿದೆ ಅದನ್ನು ಬಳಕೆ ಮಾಡಿ ಕೂಡ ಸಮುದಾಯ ಶೌಚಾಲಯಗಳನ್ನು ನಿರ್ಮಾಣ ಮಾಡಬಹುದು ಸರ್. ಒಂದು ಗ್ರಾಮ ಪಂಚಾಯತಿ ಹತ್ರ ಶೌಚಾಲಯದ ನಿರ್ಮಾಣಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 2 ಸೆಂಟ್ಗಳ ಜಾಗ ಇರಬೇಕು. ಸಾರ್ವಜನಿಕ ಅಥವಾ ಜನನಿಬಿಡ ಪ್ರದೇಶವಾಗಿರಬೇಕು ಅದು. ಅದೇ ರೀತಿ ಅದಕ್ಕೆ ಬೇಕಾದಂತಹ DPR ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು. ಅದಲ್ಲದೆ ಸಮುದಾಯ ಶೌಚಾಲಯದ ನಿರ್ವಹಣೆಯ ವೆಚ್ಚ ಹಾಗೂ ನಿರ್ವಹಣೆಯ ಕರ್ತವ್ಯವನ್ನು ಗ್ರಾಮ ಪಂಚಾಯತಿ ವಹಿಸಿಕೊಳ್ಬೇಕು. ನಿರ್ವಹಣಾ ವೆಚ್ಚವನ್ನು ಶುಲ್ಕ ಸಂಗ್ರಹದ ಮೂಲಕ ಹಾಗೂ 15ನೇ ಹಣಕಾಸನ್ನು ಬಳಸಿ ಕೂಡ ನಡೆಸುವಂತಹ ಅವಕಾಶ ಇದೆ ಸರ್. ಈಗ ಮುಖ್ಯವಾಗಿ ಘನತ್ಯಾಜ್ಯದ ನಿರ್ವಹಣೆ ಬಗ್ಗೆ ಹೇಳಿದ್ರಿ, ಹಾಗೆ ದ್ರವತ್ಯಾಜ್ಯವನ್ನು ನಿರ್ವಹಣೆ ಮಾಡಿದರೆ ಅದು ಮುಂದಿನ ಹಂತಕ್ಕೆ ಹೋಗ್ತದೆ. ಈ ದ್ರವತ್ಯಾಜ್ಯ ನಿರ್ವಹಣೆ ಅಂದರೆ ಇದು ಯಾವ ಥರದ್ದು ಸರ್? ಮನೆಯಲ್ಲಿ ಸಾಮಾನ್ಯವಾಗಿ ಬೂದು ನೀರು, ತರಕಾರಿಗಳನ್ನು ತೊಳೆದಂತಹ ನೀರಿರ್ಬೋದು ಅಥವಾ ನಾವು ಪಾತ್ರೆಗಳನ್ನು ತೊಳೆದಂತಹ ನೀರಿರ್ಬೋದು ಅಥವಾ ಬಚ್ಚಲು ಮನೆಯ ಸ್ನಾನದ ನೀರಿರ್ಬೋದು, ಅದರನ್ನು ನಾವು ಬೂದು ನೀರು ಅಂತ ಗುರುತಿಸುವಂಥದ್ದು. ಆ ಬೂದು ನೀರಿನ ಸಮರ್ಪಕ ನಿರ್ವಹಣೆ ದ್ರವ ತ್ಯಾಜ್ಯ ನಿರ್ವಹಣೆಯಲ್ಲಿ. ಅದಲ್ಲದೆ ಫೀಕಲ್ ಸ್ಲೆಜ್ ಮ್ಯಾಟರ್ ಅಂತ ಏನು ಹೇಳ್ತೇವೆ ಅಂದರೆ ಮಲತ್ಯಾಜ್ಯ ನಿರ್ವಹಣೆ, ಮಲ ನೀರಿನ ನಿರ್ವಹಣೆ, ಅದರನ್ನು ನಾವು ಬ್ಲ್ಯಾಕ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕರೆಯುವಂಥದ್ದು, ಆ ವಿಷಯಗಳು ಬರ್ತವೆ ಸರ್. ಆದರೆ ಮುಖ್ಯವಾಗಿ ದ್ರವತ್ಯಾಜ್ಯದಲ್ಲಿ ಬೂದು ನೀರಿನ ಸಮರ್ಪಕ ನಿರ್ವಹಣೆ ಬರುವಂಥದ್ದು ಸರ್. ಇದನ್ನು ಯಾವ ರೀತಿ ಮಾಡುವುದು ಸರ್? ಇದರನ್ನು ಸಮುದಾಯ ದ್ರವತ್ಯಾಜ್ಯ ಇಂಗುಗುಂಡಿಯ ರಚನೆ ಮೂಲಕ ಕೂಡ ಮಾಡಬಹುದು ಸರ್, ಅಥವಾ ಇಂಡಿವಿಜುವಲ್ ಇಂಗುಗುಂಡಿಗಳನ್ನು ಮಾಡುವ ಮೂಲಕ, ಸೋಕು ಪಿಟ್ ಅಂತ ನಾವೇನು ಕರಿತೇವೆ, ಆ ಸೋಕು ಪಿಟ್ಗಳನ್ನು ಮಾಡುವ ಮೂಲಕ ನಾವು ದ್ರವತ್ಯಾಜ್ಯ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಆದರೆ ವೈಯಕ್ತಿಕ ಸೋಕು ಪಿಟ್ ನಿರ್ಮಾಣಕ್ಕೆ ಸುಮಾರು 17,000 ಅನುದಾನವನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮೂಲಕ ಪಡೆಯುವಂತಹ ಅವಕಾಶ ಇದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕಾಮಗಾರಿಗಳ ಪಟ್ಟಿಗಳಲ್ಲಿ ಇಂಡಿವಿಜುವಲ್ ಕಾಮಗಾರಿ, ವೈಯಕ್ತಿಕ ಕಾಮಗಾರಿ ಅಂತ ನಾವೇನು ಕರಿತೇವೆ, ಆ ವೈಯಕ್ತಿಕ ಕಾಮಗಾರಿಗಳ ಪಟ್ಟಿಗಳಲ್ಲಿ ಸೋಕುಪಿಟ್ಟ ನಿರ್ಮಾಣವನ್ನು ತೆಗೆದುಕೊಳ್ಳಿಕ್ಕಾಗ್ತದೆ. ಅದರಲ್ಲಿ ಸುಮಾರು 17,000 ಅನುದಾನವನ್ನು ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಮೂಲಕ ಪಡೆಯುವಂತಹ ಅವಕಾಶ ಇದೆ ಸರ್. ಅದಕ್ಕೆ ಅವರು ಅರ್ಜಿ ಸಲ್ಲಿಸಬೇಕೇನು? ಪಂಚಾಯತಿಯಲ್ಲಿ ಉದ್ಯೋಗ ಚೀಟಿಯನ್ನು ನಿರ್ಮಿಸಿರ್ತಾರೆ, ಅವರು ಡಿಮಾಂಡ್ ಕೊಡಬೇಕಾಗ್ತದೆ, ನಾವು ಹೀಗೆ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಡಿಮಾಂಡ್ ಕೊಡಬೇಕು. ಸ್ವಚ್ಛತಾ ಅಭಿಯಾನ ಅನ್ನುವಂಥದ್ದು ಈ ಮೂರು ರೀತಿಯ ಗ್ರಾಮಗಳಲ್ಲೂ ಕೂಡ ನಡೀತಾ ಇದ್ದಾವೆ. ಹೌದು, ಹೇಗೆ ನಡೀತಾ ಇದೆ ಮಂಗಳೂರು ಪಂಚಾಯತ್ ವ್ಯಾಪ್ತಿಯಲ್ಲಿ? ಪ್ರತಿಯೊಂದು ಗ್ರಾಮದಲ್ಲಿ ಚೆನ್ನಾಗಿ ನಡೀತಾ ಇದೆ ಸರ್. ಈಗಾಗಲೇ ಅವರನ್ನು ಎಸ್ಎಸ್ ಮಾಡುವಂತಹ ಕಾರ್ಯಕ್ರಮ ಕೂಡ ತಾಲೂಕು ಪಂಚಾಯಿತಿ ಮೂಲಕ ನಡೀತಾ ಇದೆ. ಪ್ರತಿಯೊಂದು ಗ್ರಾಮದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಮೂಲಕ ನಡೆದಂತಹ ಕಾರ್ಯಕ್ರಮಗಳ ಪಟ್ಟಿಯನ್ನು ತೆಗೆದುಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯನ್ನು ಎಸ್ಎಸ್ ಮಾಡುವಂತಹ ಕಾರ್ಯಕ್ರಮ ಕೆಲಸ ಈಗ ತಾಲೂಕು ಪಂಚಾಯಿತಿಯಲ್ಲಿ ನಡೀತಾ ಇದೆ. ಯಾವ ಗ್ರಾಮ ಅತ್ಯಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿದೆ ಹೇಳುವಂಥದ್ದು ನಮಗೆ ಗೊತ್ತಾಗ್ತದೆ ಸರ್. ಜಿಲ್ಲಾ ಪಂಚಾಯತಿಯಿಂದ ಇದರ ಬಗ್ಗೆ ನಿರ್ದೇಶನ ಇದೆ. ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಎಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹಾಗೂ ಎಷ್ಟು ಸಮರ್ಪಕವಾಗಿ ಆ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ ಎಂಬಂತಹ ಪಟ್ಟಿಯನ್ನು ಮಾಡಿ ಅದರ ಬಗ್ಗೆ ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಆ ಪಟ್ಟಿಯನ್ನು ಒಪ್ಪಿಸಬೇಕು ಎಂಬಂತಹ ನಿರ್ದೇಶನ ಜಿಲ್ಲಾ ಪಂಚಾಯತಿಯಿಂದ ಇರುವಂಥದ್ದು. ಈಗ ಇದರ ಜೊತೆ ನೀವು ಮೊದಲಿಗೆ ಹೇಳುವಂಥದ್ದು ಘನತ್ಯಾಜ್ಯದ ನಿರ್ವಹಣೆ ಅಂತ. ಘನತ್ಯಾಜ್ಯದ ನಿರ್ವಹಣೆ ಗ್ರಾಮ ಗ್ರಾಮಗಳಲ್ಲೂ ನಡೀತದೆ. ಹೌದು, ಅದರ ಜೊತೆಗೆ ಒಂದು ಎಂ ಆರ್ ಎಫ್ ಕೂಡ ಇದೆ ಅಂತ ಹೇಳಿದ್ರಿ. ಹೌದು, ಈ ಎಂ ಆರ್ ಎಫ್ ಏನು ಮಾಡ್ತಾ ಇದೆ ಸರ್? 26 ಜನವರಿ 2023 ತೆಂಕ ಎಡಪದವಲ್ಲಿ ಎಂ ಆರ್ ಎಫ್ ಘಟಕ ಚಾಲನೆಗೆ ಬಂದಂಥದ್ದು. ಸುಮಾರು ಕೇವಲ ಮಂಗಳೂರು ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥದ್ದಲ್ಲ, ಮೂಡುಬಿದ್ರಿ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಕೆಲವು ಗ್ರಾಮಗಳನ್ನು ಸೇರಿಸಿ ಒಟ್ಟು 51 ಗ್ರಾಮಗಳಿಗೆ ಈ ಎಂ ಆರ್ ಎಫ್ ಘಟಕ ಸೇವೆ ನೀಡ್ತಾ ಇದೆ ಸರ್. ಒಂದು ಸುಮಾರು 3-3.5 ಲಕ್ಷದಷ್ಟು ಜನಸಂಖ್ಯೆಗೆ ಈ ಎಂ ಆರ್ ಎಫ್ ಘಟಕ ಸೇವೆ ನೀಡ್ತಾ ಇದೆ. ಅದಲ್ಲದೆ ಸುಮಾರು 86,000 ಮನೆಗಳ ಘನತ್ಯಾಜ್ಯ ನಿರ್ವಹಣೆ ಸಮರ್ಪಕವಾಗಿ ಆಗಲಿಕ್ಕೆ ಈ ಎಂ ಆರ್ ಎಫ್ ಘಟಕ ಕಾರಣ ಆಗಿದೆ ಸರ್. ಸುಮಾರು 6 ಎಕರೆಗಳ ಜಾಗದಲ್ಲಿ ಎದ್ದಂತಹ ಈ ಎಂ ಆರ್ ಎಫ್ 10 ಟನ್ಗಳಷ್ಟು ಘನತ್ಯಾಜ್ಯವನ್ನು ಪ್ರತಿದಿನ ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ ಸರ್. ಸುಮಾರು 2.5 ಕೋಟಿಗಳಷ್ಟು ಖರ್ಚಿನಲ್ಲಿ ಎದ್ದು ನಿಂತಹ ಎಂ ಆರ್ ಎಫ್ ಘಟಕ ಇದು. ಇದರಲ್ಲಿ ನಿರ್ವಹಣೆ ರಾಮಕೃಷ್ಣ ಮಿಷನ್ನ ಮೂಲಕ ಆಗುವಂಥದ್ದು. 0 ಕಾಸ್ಟ್ ಮಾಡೆಲ್ ಅಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಘನತ್ಯಾಜ್ಯ ಘಟಕ ಇದೆ. ಆ ಘನತ್ಯಾಜ್ಯ ಘಟಕದಿಂದ ಘನತ್ಯಾಜ್ಯವನ್ನು ಎತ್ತಿ ಕೊಂಡು ಹೋಗುವಂತಹ ಜವಾಬ್ದಾರಿ ಈ ಎಂ ಆರ್ ಎಫ್ ಇದ್ದಾಗಿರ್ತದೆ. ಅದೇ ರೀತಿ ಅಲ್ಲಿ ಹೋದ ನಂತರ ಅಲ್ಲಿ ಸಾಕಷ್ಟು ಯಂತ್ರಗಳಿವೆ. ಆ ಯಂತ್ರಗಳ ಫಾರ್ ಎಕ್ಸಾಂಪಲ್ ಟ್ರಾಮೆಲ್ ಮಿಷಿನ್ ಇರ್ಬೋದು, ಅಥವಾ ಸೆಗ್ರಿಗೇಟರ್ ಇರ್ಬೋದು, ಅಥವಾ ಕನ್ವೇಯರ್ ಬೆಲ್ಟ್ ಇರ್ಬೋದು, ಸ್ಟ್ಯಾಕಿಂಗ್ ಮಿಷಿನ್ ಇರ್ಬೋದು, ಅಥವಾ ಪ್ರೆಸ್ಸಿಂಗ್ ಮಿಷಿನ್ ಇರ್ಬೋದು, ಈ ಎಲ್ಲ ಯಂತ್ರಗಳನ್ನು ಮಿಷಿನ್ಗಳನ್ನು ಬಳಕೆ ಮಾಡಿ ಸಮರ್ಪಕ ರೀತಿಯಲ್ಲಿ ಅಲ್ಲಿ ಘನತ್ಯಾಜ್ಯದ ನಿರ್ವಹಣೆ ಆಗ್ತದೆ ಸರ್. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಸೆಗ್ರಿಗೇಷನ್ ಮಾಡುವಂಥದ್ದು, ಯಾಕೆಂದರೆ ಕೆಲವೊಂದು ವ್ಯಾಲ್ಯೂಯಬಲ್ ಕಂಟೆಂಟ್ ಇರ್ತದೆ, ಕೆಲವೊಂದು ಇನ್ವ್ಯಾಲ್ಯೂಯಬಲ್ ಕಂಟೆಂಟ್ ಕೂಡ ಇರ್ತದೆ. ಫಾರ್ ಎಕ್ಸಾಂಪಲ್ ಚಪ್ಪಲಿ ಯಾರು ತೆಗೆದುಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಅದೇ ರೀತಿ ಸಿಲ್ವರ್ಸ್ ಅಂತ ಕರಿತೇವೆ, ಏಕ ಬಳಕೆ ಪ್ಲಾಸ್ಟಿಕ್ಗಳು, ಈ ಕುರ್ಕುರೆ ಅಥವಾ ಇನ್ನಿತರ 5 ರೂಪಾಯಿ 10 ರೂಪಾಯಿ ಪ್ಯಾಕೆಟ್ ಏನು ಬರ್ತದೆ ಅವುಗಳನ್ನು ಮರುಬಳಕೆ ಮಾಡುವಂಥದ್ದು ಅಸಾಧ್ಯ. ಅದೇ ಕೆಲವೊಂದು ರೀತಿಯ ಪ್ಲಾಸ್ಟಿಕ್ಗಳನ್ನು ಮರುಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ಮರುಬಳಕೆ ಮಾಡದಂತಹ ತ್ಯಾಜ್ಯಗಳು, ಯಾವುದೇ ರೀತಿಯ ಶರ್ಟ್ ಅಥವಾ ಅರಿವೆಗಳಿರ್ಬೋದು, ಇವುಗಳನ್ನೆಲ್ಲ ಮರುಬಳಕೆ ಅಲ್ಲಿ ಮಾಡುವಂಥದ್ದು ಅಸಾಧ್ಯ. ಇಂತಹ ವಸ್ತುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ, ಯಾಕೆಂದರೆ ಸುಮಾರು 4,000-5,000 ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಈ ತ್ಯಾಜ್ಯ ವಸ್ತುಗಳನ್ನು ದಹಿಸಬೇಕಾಗ, ಆಗ ಮಾತ್ರ ಹಾನಿಕಾರಕ ಅನಿಲಗಳ ಉತ್ಪತ್ತಿ ಆಗುವುದಿಲ್ಲ. ಅದಕ್ಕಾಗಿ ಇವುಗಳನ್ನೆಲ್ಲ ಸ್ಟ್ಯಾಕ್ ಮಾಡಿ ಸರಿಯಾದಂತಹ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದರನ್ನು ವಿಜಯನಗರ ಅಥವಾ ಇನ್ನಿತರ ಉತ್ತರ ಕರ್ನಾಟಕದಲ್ಲಿರುವಂತಹ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಕಳಿಸುವಂತಹ ವ್ಯವಸ್ಥೆ ಇದೆ. ಅದೇ ರೀತಿ ಪ್ಲಾಸ್ಟಿಕ್ಗಳು, ಮರಬಳಕೆ ಮಾಡುವಂತಹ ಪ್ಲಾಸ್ಟಿಕ್ಗಳನ್ನು ಪ್ಯಾಲೆಟ್ಸ್ ಮಾಡಿ 30-40 ಕೆಜಿದ್ದು ಬಾಕ್ಸ್ ತರ ಮಾಡಿ ಅವುಗಳನ್ನು ಮರುಬಳಕೆಗೆ ಅದರನ್ನು ಕೊಡುವಂತಹ ವ್ಯವಸ್ಥೆ ಇದೆ ಸರ್. ಈಗ ಇಲ್ಲಿರುವ ವಸ್ತುಗಳನ್ನು ಮೊದಲಿಗೆ ಏನು ಮಾಡ್ತಾರೆ, ಸಪರೇಟ್ ಮಾಡಿ ಇದು ಮಾಡ್ತಾರಾ ಅಲ್ಲಿ? ಹೌದು ಸರ್, ಬಂದ ಕೂಡಲೇ ಪ್ರತಿಯೊಂದು 15 ದಿವಸಕ್ಕೊಂದ್ಸಲ ಬೇರೆ ಬೇರೆ ರೂಟ್ಗಳ ವ್ಯವಸ್ಥೆ ಮಾಡಿರ್ತಾರೆ. ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ಘನತ್ಯಾಜ್ಯ ಘಟಕದಲ್ಲಿ ಇಟ್ಟಂತಹ, ಯಾಕೆಂದರೆ ಅಲ್ಲಿ ಬೋರು ಬ್ಯಾಗ್ಸ್ ಅವರಿಗೆ ಕೊಟ್ಟಿರ್ತಾರೆ, ಬೋರೋ ಬ್ಯಾಗ್ಸಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯವನ್ನು ಅವರು ಸಂಗ್ರಹ ಮಾಡಿಟ್ಟಿರಬೇಕು. ಸಂಗ್ರಹ ಮಾಡಿಟ್ಟಂತಹ ಘನತ್ಯಾಜ್ಯವನ್ನು MRF ಘಟಕದವರೇ ಬಂದು ಅವರ ಲಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋದ ನಂತರ ಅಲ್ಲಿ ಮೊದಲಿಗೆ ಟ್ರೊಮೆಲ್ ಎಂಬಂತಹ ಮಿಷಿನ್ ಇದೆ. ಟ್ರೊಮೆಲ್ ಎಂಬಂತಹ ಮಿಷಿನಲ್ಲಿ ಓಡಿಸಿದಾಗ ಕೆಲವೊಂದು ಸೆಗ್ರಿಗೇಷನ್ ನಡೀತದೆ, ಸಣ್ಣ ಪಾರ್ಟ್ಗಳಿದ್ದರೆ ಅವೆಲ್ಲ ಕೆಳಗೆ ಬೀಳ್ತದೆ. ಅದ ನಂತರ ಇನ್ಕ್ಲೈನ್ಡ್ ಕನ್ವೇಯರ್ ಬೆಲ್ಟ್ ಮೂಲಕ ಮೇಲೆ ಹೋಗ್ತದೆ. ಅಲ್ಲಿ ಸಾಲಾಗಿ ಕಾರ್ಮಿಕರು ನಿಂತಿರ್ತಾರೆ. ಆ ಕಾರ್ಮಿಕರು ಕಣ್ಣಿಂದ ನೋಡಿ ಒಬ್ಬೊಬ್ಬರು ಒಂದೊಂದು ಐಟಮ್ ಅನ್ನು ತೆಗೆದು, ಒಂದೊಂದು ತ್ಯಾಜ್ಯವನ್ನು ತೆಗೆದು ಕೆಳಗಿರುವಂತಹ ಬಿನ್ನುಗಳಲ್ಲಿ ಶೇಖರಣೆ ಮಾಡುವಂಥದ್ದು ಸರ್. ಶೇಖರಣೆ ಮಾಡಿದ ನಂತರ ಸೆಗ್ರಿಗೇಟ್ ಆದಂತಹ ತ್ಯಾಜ್ಯವನ್ನು ಶೇಖರಣಾ ತೊಟ್ಟಿಗಳಿರ್ತವೆ, ಶೇಖರಣಾ ತೊಟ್ಟಿಗಳಲ್ಲಿ ತುಂಬಿಸುವಂಥದ್ದು. ಅದ ನಂತರ ಬೇಲಿಂಗ್ ಮಿಷಿನ್ ಮೂಲಕ ಸುಮಾರು 40 kg ಅಷ್ಟು, 1.5 feet by 1.5 feet ಅಷ್ಟು ದೊಡ್ಡ ಪ್ಯಾಲೆಟ್ಗಳನ್ನಾಗಿ ಮಾಡಿ ಅದರನ್ನು ನಂತರ ಸಾಗಿಸುವಂಥದ್ದು ಸರ್. ಈ ಥರ ಮಾಡಿದ ತ್ಯಾಜ್ಯ ವಸ್ತುಗಳು ಎಲ್ಲಿ ತಗೊಳ್ತಾರೆ ಇದನ್ನು? ಅರಿವೆ ಇರಲಿ, ಚಪ್ಪಲಿರಲಿ, ಅಥವಾ ಏಕಬಳಕೆ ಪ್ಲಾಸ್ಟಿಕ್ ಇರಲಿ, ಇವುಗಳೆಲ್ಲ ಉತ್ತರ ಕರ್ನಾಟಕದಲ್ಲಿರುವಂತಹ ಕೆಲವೊಂದು ಸಿಮೆಂಟ್ ಫ್ಯಾಕ್ಟರಿ, ಯಾಕೆಂದರೆ ಆ ಕಿಲ್ನ್ಸಲ್ಲಿ ಸುಮಾರು 3,000-4,000 ಡಿಗ್ರಿಗಳಷ್ಟು ಟೆಂಪರೇಚರ್ ಇರುವ ಕಾರಣ ಯಾವುದು ವಿಷಕಾರಿ ಅನಿಲಗಳ ಉತ್ಪಾದನೆ ಆಗದೆ ಸಮರ್ಥವಾಗಿ ನಿರ್ವಹಣೆ ಮಾಡಲಿಕ್ಕಾಗ್ತದೆ. ಇದರನ್ನು ನಾರ್ಮಲ್ ಸೇಲ್ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಟಾರ್ನೊಂದಿಗೆ ಈ ಪ್ಲಾಸ್ಟಿಕ್ ಮಿಶ್ರಣ ಮಾಡಿ ಬಳಕೆ ಮಾಡುವಂತಹ ಯೋಚನೆಗಳು ಇವೆ ಸರ್. ಈ ಸ್ವಚ್ಛ ಭಾರತ್ ಮಿಷನ್ನ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಡ್ಕೊಂಡು ಬಂದಿವೆ. ಈಗ ಆಗ್ತಾ ಇರುವ ಕಾರ್ಯಕ್ರಮಗಳು, ಮುಂದೆ ಆಗಬೇಕಾದ ಕಾರ್ಯಕ್ರಮಗಳು ಇಂಥದ್ದು ಅಂತ ಏನಾದರೂ ಉಂಟಾ? ಮಂಗಳೂರು ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಗಳಿಗೆ ಮಲತ್ಯಾಜ್ಯ ಘಟಕ ಹೇಳುವಂಥದ್ದು ಇನ್ನೂ ಬಂದಿಲ್ಲ ಸರ್. ಕಳೆದ 1 ವರ್ಷದಿಂದ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಕಪ್ಪು ನೀರಿನ ನಿರ್ವಹಣೆ ಅತ್ಯಂತ ಮುಖ್ಯ. ಈ ಕಾಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಮಾರಕ ವೈರಾಣುಗಳು ಉತ್ಪತ್ತಿಯಾಗುವಂಥದ್ದು ಆ ಕಪ್ಪು ನೀರಿನ ತ್ಯಾಜ್ಯದಲ್ಲಿ ಅಥವಾ ಮಲತ್ಯಾಜ್ಯದಲ್ಲಿ. ಆ ಮಲತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಮಾಡೆಲ್ಗಳಿವೆ. ಆ ಮಾಡೆಲ್ಗಳನ್ನು ಬಳಕೆ ಮಾಡಿ ಮಲತ್ಯಾಜ್ಯ ನಿರ್ವಹಣೆಯ ಘಟಕ ಮಂಗಳೂರು ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ತರಬೇಕು ಎಂಬಂತಹ ಆಶಯ ನಂದಿದೆ ಸರ್. ಒಳ್ಳೆಯದು ಮಹೇಶ್ ಕುಮಾರ್ ಅವರೇ. ಸರ್, ಮಹೇಶ್ ಕುಮಾರ್ ಅವರೇ, ಮುಖ್ಯವಾಗಿ ಈ ಸ್ವಚ್ಛತಾ ಹಿ ಸೇವಾ ಅಥವಾ ಸ್ವಚ್ಛತಾ ಅಭಿಯಾನ ಏನು ನಡೀತಾ ಬರ್ತಾ ಇದೆ, ಇದರಲ್ಲಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಇದುವರೆಗೆ ಸ್ವಚ್ಛ ಭಾರತ್ ಅಭಿಯಾನ ಈ ಕುರಿತು ಮಂಗಳೂರು ತಾಲೂಕು ಪಂಚಾಯತ್ ಅಧಿಕಾರಿ ಮಹೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೃಷಿಕರಿಗೊಂದು ಸಿಹಿ ಸುದ್ದಿ, ಈಗ ನಿಮಗೆ ಬೇಕಾದ ಎಲ್ಲಾ ರೀತಿಯ ಯಂತ್ರೋಪಕರಣಗಳು ಒಂದೇ ಸೂರಿನಡಿ ಲಭ್ಯ. ಕೃಷಿ ಯಂತ್ರೋಪಕರಣಗಳ ಉತ್ತಮ ಸೇವೆಗೆ ಹೆಸರಾದ ಈಸಿ ಲೈಫ್ ಎಂಟರ್ಪ್ರೈಸಸ್ ಹಾಗೂ ಸಾಯ ಎಂಟರ್ಪ್ರೈಸಸ್ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡಿನಾದ್ಯಂತ 40ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಇಲ್ಲಿ ವಿವಿಧ ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ಇಲಾಖೆಯ ಸಬ್ಸಿಡಿಯೊಂದಿಗೆ ಲಭ್ಯವಿರುವುದರೊಂದಿಗೆ ವಿವಿಧ ಕೃಷಿ ಯಂತ್ರಗಳ ಬಿಡಿಭಾಗಗಳು ಹಾಗೂ ಮಾರಾಟ ನಂತರದ ಸೇವೆಗಳು ಲಭ್ಯ. ಇಂದೇ ನಿಮ್ಮ ಹತ್ತಿರದ ಈಸಿ ಲೈಫ್ ಎಂಟರ್ಪ್ರೈಸಸ್ ಅಥವಾ ಸಾಯ ಎಂಟರ್ಪ್ರೈಸಸ್ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 9944543499. ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನಾ ಪ್ರಾಕೃತಿಕ ಆಪದಾ ಕಿ ಸ್ಥಿತಿ ಮೇ ಬೀಮಾ ದ್ವಾರಾ ಕಿಸಾನೋ ಕೋ ಆರ್ಥಿಕ ಸುರಕ್ಷಾ ದೇನೆ ಕಿ ಓರ್ ಏಕ ಕದಮ್.

ದರಗೆಲೆ, ಗೊಬ್ಬರ, ತೆಂಗಿನ ನಾರು, ಸೊಪ್ಪು ಇವುಗಳಿಂದ ಮುಚ್ಚುವಂತದ್ದು. ಮುಚ್ಚಲು ಕೃಷಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ. ಸುಭಾಷ್ ಪಾಳೇಕರ್ರ ನೈಸರ್ಗಿಕ ಕೃಷಿಯ ಪ್ರಕಾರ ಹೊದಿಕೆ ಸಾವಯವ ಕೃಷಿಯ ಮೂರನೇ ಮುಖ್ಯ ಅಂಶವಾಗಿದೆ. ಮಲ್ಚಿಂಗ್ನಲ್ಲಿ ಹೊದಿಕೆಯಲ್ಲಿ ಮೂರು ವಿಧ ಇದೆ. ಒಂದು ಮಣ್ಣಿನ ಮುಚ್ಚಿಗೆ, ಎರಡನೆಯದ್ದು ತರಗು, ಕಡ್ಡಿ, ಕೃಷಿ ತ್ಯಾಜ್ಯ, ಹಾಗೂ ಮೂರನೆಯದು ಸಜೀವ ಹೊದಿಕೆ, ಅಂದರೆ ಅಂತರ್ಬೆಳೆ ಮತ್ತು ಮಿಶ್ರ ಬೆಳೆಯನ್ನು ಬೆಳೆಸುವಂಥದ್ದು. ಮಲ್ಚಿಂಗ್ನಿಂದ ಭೂಮಿಯಲ್ಲಿ ಆರ್ದ್ರತೆ ಉಳಿಯುತ್ತದೆ, ಹ್ಯೂಮಸ್ ಅಭಿವೃದ್ಧಿಯಾಗುತ್ತದೆ. ಈ ಹ್ಯೂಮಸ್ ಎಂಬುದು ವಾತಾವರಣದಲ್ಲಿರುವ ತೇವಾಂಶವನ್ನು ಹೀರಿ ಅಗತ್ಯ ಬಿದ್ದಾಗ ಗಿಡಗಳಿಗೆ ಪೂರೈಸುತ್ತದೆ. ಮಣ್ಣಿನಲ್ಲಿ ಅನೇಕ ಎರೆಹುಳುವಂತಹ ಸೂಕ್ಷ್ಮಾಣುಜೀವಿಗಳು ಇರುತ್ತದೆ. ಅವುಗಳಿಗೆ ಕತ್ತಲು ಅಥವಾ ಮುಚ್ಚಿಗೆಯ ವಾತಾವರಣ ಅನುಕೂಲಕರ ವಾತಾವರಣವನ್ನು ಕಲ್ಪಿಸುತ್ತದೆ. ಜೈವಿಕ ಹೊದಿಕೆಯಾಗಿ ಉದ್ದು, ಅಲಸಂಡೆ, ಹೆಸರು ಇತ್ಯಾದಿ ದ್ವಿದಳ ಧಾನ್ಯದ ಗಿಡವನ್ನು, ಹಾಗಲಕಾಯಿ, ಕುಂಬಳಕಾಯಿ, ಹೀರೆಕಾಯಿ, ಪಡುವಲ, ಸೌತೆ, ಕರಬೂಜ, ಕಲ್ಲಂಗಡಿ ಹೀಗೆ ಹಬ್ಬುವ ಬೆಳೆಗಳನ್ನು ಹಾಕಬಹುದು. ಇದರಿಂದ ಕಳೆಗಳು ನಿಯಂತ್ರಣಕ್ಕೆ ಬರುತ್ತದೆ. ಜೈವಿಕ ವೈವಿಧ್ಯ ಹೆಚ್ಚಾಗಿ ಕೀಟಗಳ ತೊಂದರೆಯೂ ನಿವಾರಣೆಯಾಗುತ್ತದೆ. ಜೊತೆಗೆ ಹೆಚ್ಚುವರಿ ಫಸಲಿನಿಂದ ಆದಾಯವೂ ಬರುತ್ತದೆ. ಪೋಷಕಾಂಶಗಳು ಗಿಡದ ಕಾಯಿಯಲ್ಲಿ ಮಾತ್ರವಲ್ಲದೆ ಎಲೆ ಕಾಂಡಗಳಲ್ಲಿಯೂ ಸ್ವಲ್ಪ ಮಟ್ಟಿಗೆ ಇರುತ್ತದೆ. ಎಲೆ ಕಾಂಡಗಳನ್ನು ಕಾಯಿಯ ಫಸಲಿನ ನಂತರ ಸುಡುವುದರ ಬದಲಾಗಿ ಅದನ್ನು ಗಿಡದ ಬುಡಕ್ಕೆ ಹಾಕಿದಾಗ ಖನಿಜ ಮತ್ತು ಲವಣಾಂಶಗಳು ಮತ್ತೆ ಮರಳಿ ಮಣ್ಣಿಗೆ ಸಿಗುತ್ತದೆ. ಉದಾಹರಣೆಗೆ ತೆಂಗಿನ ಎಲೆಗಳಲ್ಲಿಯ ಕೊತ್ತಳಿಗೆಯಲ್ಲಿ ತುಂಬಾ ಪೊಟ್ಯಾಷಿಯಂ ಇರುತ್ತದೆ. ಅದನ್ನು ಮುಚ್ಚಿಗೆ ಮಾಡಿದಾಗ ಅದರ ಪೊಟ್ಯಾಷಿಯಂ ಮಣ್ಣಿಗೆ ಪುನಃ ದೊರೆತಂತಾಗುತ್ತದೆ. ಬಾಳೆಯ ದಿಂಡನ್ನು ಕಡಿದು ಅದರ ಬುಡಕ್ಕೆ ಹಾಕಿದಾಗ ಬಾಳೆಯ ದಿಂಡಿನ ಪೊಟ್ಯಾಷಿಯಂ ಅದರ ಗಿಡಕ್ಕೆ ಲಭ್ಯವಾಗುತ್ತದೆ. ಕೈತೋಟದಲ್ಲಿ ತೆಂಗಿನ ನಾರು, ಅಡಿಕೆ ಸಿಪ್ಪೆ, ದರಗಲೆಯನ್ನು ಹೊದಿಕೆ ಮಾಡಿ ಇಡುವುದರಿಂದ ಗಿಡದ ಬುಡವನ್ನು ಬಹುಕಾಲ ತಂಪಾಗಿ ಕಾಪಾಡುತ್ತದೆ. ಕಲ್ಪಾ ಭಟ್ ಅವರಿಂದ ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनित में जारी ईगा मंगलूरु कृषि उत्पन्न मारुकट्टे समितिया इंदिन धारणेगळु हळे अडिके क्विंटालिगे 32500 ರಿಂದ 41000 ಹೊಸ ಅಡಿಕೆ ಕ್ವಿಂಟಾಲಿಗೆ 28500 ರಿಂದ 31000 ಕೋಕಾ ಕ್ವಿಂಟಾಲಿಗೆ 24500 ರಿಂದ 26000 ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6500 ರಿಂದ 9000 ತೆಂಗಿನಕಾಯಿ ಒಂದನೇ ವರ್ಗ 1000ಕ್ಕೆ 18000 ರಿಂದ 26000 ಎರಡನೇ ವರ್ಗ 1000ಕ್ಕೆ 16000 ರಿಂದ 20000 ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4350 ರಿಂದ 5250 ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3800 ರಿಂದ 4200 IR8 ಕ್ವಿಂಟಾಲಿಗೆ 3400 ರಿಂದ 4250 ಭತ್ತ ಆಮದು ಕ್ವಿಂಟಾಲಿಗೆ 2400 ರಿಂದ 2650 ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4000 ರಿಂದ 4800 ಕೆಂಪು ಕ್ವಿಂಟಾಲಿಗೆ 4200 ರಿಂದ 4600 ಕಪ್ಪು ಕ್ವಿಂಟಾಲಿಗೆ 4200 ರಿಂದ 4900 ಮೆಣಸು ಕ್ವಿಂಟಾಲಿಗೆ 18500 ರಿಂದ 30000 ಕಾಳು ಮೆಣಸು ಕ್ವಿಂಟಾಲಿಗೆ 16000 ರಿಂದ 61000 ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4000 ರಿಂದ 4800 ಕದಳಿ ಕ್ವಿಂಟಾಲಿಗೆ 6000 ರಿಂದ 7000 ಗಾಳಿ ಕ್ವಿಂಟಾಲಿಗೆ 4,500 ರಿಂದ 5,500, ನೇಂದ್ರ ಕ್ವಿಂಟಾಲಿಗೆ 5,000 ರಿಂದ 6,500. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು. ಮೊದಲಿಗೆ ಪಿಎ ಮಂಗಳ ಅವರು ಹಾಡಿರುವ ಗೀತೆ ವಂದಿಪೆ ವಾಗ್ದೇವಿಗೆ. ವಂದಿಪೆ ವಾಗ್ದೇವಿ ಭಾರತಿ ನೀಡೆ ನಗೆ ಸುಮತಿ, ವಂದಿಪೆ ವಾಗ್ದೇವಿ ಭಾರತಿ ನೀಡೆ ನಗೆ ಸುಮತಿ, ನಂದಸುತನ ಪದವಿ ಕೊಡೂರತಿ, ನಂದಸುತನ ಪದವಿ ಕೊಡೂರತಿ. ವಂದಿಪೆ ವಾಗ್ದೇವಿ ಭಾರತಿ ನೀಡೆ ನಗೆ ಸುಮತಿ, ವಂದಿಪೆ ವಾಗ್ದೇವಿ ಭಾರತಿ ನೀಡೆ ನಗೆ ಸುಮತಿ. ನೀರಜಾಸನಾದಿ ಸುರನುತ ಶೇರಿದ ಭಕ್ತರಿಗೆ ಸುಚರಿತಾ